ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೋಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರೆ ಹಿಡಿಸ್ತಾರೆ. ರಿಮೋನ್ ಪಾಯಿಂಟ್ ನಲಾಲ ತೋರಿಸ್ತಾರೆ. ನಿನ್ನ ದೂದಿದಾದ ಹಣಕಾಸಿನ ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸಜ್ಜಕ್ರೆನ್ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನಿವೃತ್ತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೈನ್ ಮಾಡುತ್ತೆ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಆತ್ಮೀಯ ರೈತ ಬಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನುವಾರು ರೋಗಗಳಿಗೆ ಸಸ್ಯಜನ್ಯ ಮೂಲದ ಔಷಧಿಗಳ ಉಪಯೋಗದ ಕುರಿತು ಡಾಕ್ಟರ್ ರವಿಕುಮಾರ್, ರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ವಿರೋಬನಗರ ಶಿವಮೊಗ್ಗ ಇವರಿಂದ ಮಾಹಿತಿಯನ್ನ ಕೇಳೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ. ಇದೇ ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ರೋಗಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಈ ಜಾನುವಾರು ರೋಗಗಳಿಗೆ ಕೆಲವೊಂದು ಸಸ್ಯಜನ್ಯ ಮೂಲದ ಔಷಧಿಗಳ ಉಪಯೋಗದ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ವಿಶೇಷವಾಗಿ ಜಾನುವಾರುಗಳಿಗೆ ಕಾಯಿಲೆ ಬಂದಾಗ ಹೇಗೆ ಮನೆಯಲ್ಲೇ ಕೆಲವೊಂದು ಮದ್ದು ಮಾಡೋ ಮುಖಾಂತರ ಆ ಕಾಯಿಲೆಗಳನ್ನು ನಿಯಂತ್ರಣ ಮಾಡಬಹುದು, ಈ ವಿಚಾರದ ಬಗ್ಗೆ ನಾನು ನಿಮ್ಮಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತೇನೆ. ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇವತ್ತಿನ ದಿನ ಪಶುಸಂಗೋಪನೆ ಅಂತಕ್ಕಂಥದ್ದು ಕೇವಲ ಒಂದು ಏನು ನಾವು ಕೊಟ್ಟಿಗೆ ಮನೆಯಲ್ಲಿ ಸಾಕ್ತೀವಿ ಹಸುಗಳನ್ನ, ಅದಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಸಾಕಷ್ಟು ಜನ ದೊಡ್ಡ ಪ್ರಮಾಣದಲ್ಲೇನೆ ಪಶುಸಂಗೋಪನೆಯನ್ನ ಕೈಗೆತ್ಕೊಂಡಿದ್ದಾರೆ. ಕೆಲವೊಂದು ಏರಿಯಾಗಳಲ್ಲಿ ನೀವು ನೋಡಿರಬಹುದು, 50, 100, 200 ಗಟ್ಟಲೆ ಹಸುಗಳನ್ನ ಸಾಕೊಂಡು ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆಯನ್ನ ಮಾಡ್ತಾರೆ. ಹಾಗೇನೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅಂತೂ ಇವತ್ತಿನ ದಿನಗಳಲ್ಲಿ ಒಂದು ರೀತಿ ಕಾರ್ಪೊರೇಟ್ ಅನ್ನೋ ರೀತಿಯಲ್ಲೇ ಆಗೋಗಿದೆ. ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಭೂಮಿನ ಖರೀದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರ ವಿಚಾರ ಬಿಟ್ಬಿಡಿ, ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಾಂಧವರ ಬಗ್ಗೆ ಮಾತಾಡೋದಾದ್ರೆ, ಸಾಕಷ್ಟು ಜನ ಇವತ್ತಿಗೂ ಸಹ ಹಸುಗಳ ಮೇಲೆ, ಕುರಿ ಮೇಕೆಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅವರಿಗೆ ಕೃಷಿ ಮುಖ್ಯವಾದ ಕಸುಬಾದ್ರೆ ಒಂದು ಉಪಕಸುಬಾಗಿ ಪಶುಸಂಗೋಪನೆಯನ್ನ ಸಾಕಷ್ಟು ಮಟ್ಟದಲ್ಲೇ ಅವರು ಮಾಡ್ತಾ ಬಂದಿದ್ದಾರೆ. ಹಸುಗಳನ್ನ ಸಾಕೊಂಡೋಗ ಅಥವಾ ಕುರಿ ಮೇಕೆಗಳನ್ನ ಸಾಕೊಂಡಾಗ ಅವುಗಳಿಗೆ ಕಾಯಿಲೆ ಬರೋದು ಸರ್ವೇ ಸಾಮಾನ್ಯ. ನಮ್ಮಲ್ಲಿ ಎರಡು ತರದ ರೈತರನ್ನ ನಾವು ನೋಡಬಹುದು. ಕೆಲವರು ಸ್ವಲ್ಪ ಜ್ವರ ಬಂತು ಅಂತಂದ್ರೆ, ಸ್ವಲ್ಪ ಬೇದಿ ಆಯ್ತು ಅಂದ್ರೆ ಗಾಬರಿ ಆಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೆ ಹಂಗಾಯ್ತು ಹಿಂಗಾಯ್ತು, ಔಷಧಿ ಕೊಡಿ ಅನ್ನೋದು, ಅವಕ್ಕೆ ಇಂಜೆಕ್ಷನ್ ಹಾಕ್ಸೋದು, ಅದನ್ನೆಲ್ಲ ಮಾಡ್ತಾರೆ. ಇನ್ ಕೆಲವರು ಏನೇ ಕಾಯಿಲೆ ಬಂದ್ರು ಅದನ್ನೊಂಥರ ನೆಗ್ಲೆಕ್ಟ್ ಮಾಡ್ಬಿಡೋದು. ಸುಮಾರು ದಿನ ಆದ್ಮೇಲೆ ಅದು ರೋಗ ಉಲ್ಬಣ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಅಯ್ಯೋ ಡಾಕ್ಟ್ರೆ ಹಿಂಗಾಯ್ತು ನೋಡಿ, ಏನ್ ಮಾಡೋಣ ನೋಡಿ, ಏನಾದ್ರೂ ಸಹಾಯ ಮಾಡಿ ಅಂತ ಕೇಳ್ತಾರೆ. ಇದೆರಡೂ ಕೂಡ ಒಳ್ಳೇದಲ್ಲ. ಕಾಯಿಲೆ ಬಂದಾಗ ಅದನ್ನ ಸರಿಯಾಗಿ ಗಮನ ಇಟ್ಟು ನೋಡಿ ಅದು ಯಾವ ರೀತಿ ಕಾಯಿಲೆ ಅನ್ನೋದನ್ನ ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದಂತ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಕೊಡಿಸ್ಬೇಕಾಗ್ತದೆ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವೇನು ಡಾಕ್ಟರ್ ಹತ್ರನೇ ಹೋಗಿ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂತ ಕೂಡ ಇಲ್ಲ. ಏನೋ ಒಂದ್ ಸ್ವಲ್ಪ ಮೇವು ಬಿಟ್ಟಿದೆ, ಅಳುಕ್ ಮೇವು ಅಂತ ಹೇಳ್ತಿರಲ್ಲ ಆ ತರ ಆಗಿದೆ, ಸಣ್ಣ ಪುಟ್ಟದಾಗಿ ಬೇದಿ ಬಂದಿದೆ ಅಂತ ಸಂದರ್ಭದಲ್ಲಿ, ನಮ್ಮ ಮನೆಯಲ್ಲೇ ಇರತಕ್ಕಂತ ಕೆಲವು ಗಿಡಮೂಲಿಕೆಗಳನ್ನ ಅಥವಾ ಕೆಲವೊಂದು ದಿನಸಿ ಸಾಮಗ್ರಿಗಳನ್ನ ಅಥವಾ ಒಗ್ಗರಣೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಕೂಡ ನಾವು ಜಾನುವಾರುಗಳಿಗೆ ಔಷಧಿ ಮಾಡಬಹುದು. ಅಂತ ಕೆಲವು ಔಷಧಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಾನು ಮೊದಲೇ ಒಂದು ನಿಮಗೆ ಹೇಳ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಮನೆ ಮದ್ದನ್ನ ಮಾಡಬೇಕು ಅಂತ ಹೇಳಿದಾಗ ಬರೀ ಮನೆ ಮದ್ದುಗಳ ಮೇಲೇನೆ ಅವಲಂಬಿತರಾಗಬಾರ್ದು. ಈಗ ಏನಾಗ್ತದೆ ಅಂದ್ರೆ, ನೀವು ಫೋನ್ ಮಾಡಿದ ತಕ್ಷಣ ಡಾಕ್ಟರ್ ಬರೋದಿಲ್ಲ, ಕೆಲವೊಮ್ಮೆ ಅವರೆಲ್ಲೋ ದೂರದಲ್ಲಿರ್ತಾರೆ. ನೀವು ಬೆಳಗ್ಗೆ ಫೋನ್ ಮಾಡಿದ್ರೆ ಸಂಜೆ ಬರ್ತಾರೆ, ಅಥವಾ ಸಾಯಂಕಾಲ ಫೋನ್ ಮಾಡಿದ್ರೆ ಮಾರನೇ ದಿನ ಬೆಳಗ್ಗೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಪಶುವೈದ್ಯರಿಗೆ ನೀವು ಮಾಹಿತಿಯನ್ನ ನೀಡಿ ಅವರ ಸಲಹೆಯ ಮೇರೆಗೆ ಕೆಲವೊಂದು ಮನೆ ಮದ್ದುಗಳನ್ನ ಖಂಡಿತ ಪ್ರಯೋಗ ಮಾಡಬಹುದು. ಅಂತ ಮನೆ ಮದ್ದುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಜಾನುವಾರುಗಳಲ್ಲಿ ಹೊಟ್ಟೆ ಉಬ್ಬರ ಅಂತಕ್ಕಂಥದ್ದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗಿದೆ, ಒಂದು ತುರ್ತು ಪರಿಸ್ಥಿತಿ ಅಂತಾನೆ ಅದಕ್ಕೆ ಕರಿಬಹುದು. ಯಾಕೆ ಹೀಗೆ ಹೇಳ್ತೀನಪ್ಪ ಅಂತಂದ್ರೆ, ಈ ಹೊಟ್ಟೆ ಉಬ್ಬರ ಅನ್ನೋದು ಏನಾಗ್ತದೆ, ಜಾನುವಾರುಗಳ ದೊಡ್ಡ ಹೊಟ್ಟೆನಲ್ಲಿ ಗ್ಯಾಸ್ ತುಂಬಿಕೊಂಡ್ಬಿಡ್ತದೆ. ಯಾವಾಗ ಗ್ಯಾಸ್ ತುಂಬಿಕೊಂಡ್ಬಿಡ್ತದೆ ಅಂತಂದ್ರೆ, ನೋಡಿ, ನೀವು ಕೆಲವೊಮ್ಮೆ ದ್ವಿದಳ ಧಾನ್ಯದ ಮೇವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲಕ್ಕೆ ಬಿಟ್ಟಾಗ, ಅಥವಾ ಹಸಿರು ಮೇವನ್ನು ತುಂಬಾ ತಿನ್ನಿಸಿದಾಗ, ಯಾವುದೋ ಒಂದು ಹಸಿರು ಮೇವಿನ ಜಾಗಕ್ಕೆ ಬಿಟ್ಬಿಡ್ತೀರಿ, ತುಂಬಾ ಪ್ರಮಾಣದಲ್ಲಿ ಹಸಿರು ಮೇವನ್ನು ತಿಂತವೆ, ಆ ಹೊಟ್ಟೆನಲ್ಲಿ ಹೆಚ್ಚಿನ ಪ್ರಮಾಣದ ಗ್ಯಾಸ್ ಉತ್ಪತ್ತಿ ಆಗ್ಬಿಟ್ಟು ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಜಾನುವಾರಿಗೆ ಆಗ್ರೆ ಹೋಗ್ಬಹುದು. ಇಂಥ ಸಂದರ್ಭದಲ್ಲಿ ಹೊಟ್ಟೆ ಉಬ್ಬರ ಅಂತ ಆಗ್ತದೆ. ಅದೇ ರೀತಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ, ಸಾಕಷ್ಟು ಕಾಡು ಪ್ರದೇಶ ಇದೆ. ಈ ಕಾಡು ಮೇಡಿನಲ್ಲಿ ಮೇಯುವಾಗ ಕೆಲವೊಂದು ವಿಷಪೂರಿತ ಗಿಡಗಳನ್ನ ತಿಂದಾಗ ಕೂಡ ಅವುಗಳಿಗೆ ಈ ಹೊಟ್ಟೆ ಉಬ್ಬರ ಉಂಟಾಗಬಹುದು. ಏನಾಗ್ತದೆ, ಸಾಮಾನ್ಯ ಪ್ರಮಾಣದ ಗ್ಯಾಸ್ ಹೊಟ್ಟೆನಲ್ಲಿ ಉತ್ಪತ್ತಿಯಾದಾಗ ಅದನ್ನ ಬಹಳ ಸುಲಭವಾಗಿ ಈ ಎರೆಕ್ಟೇಷನ್ ಅಂತ ಹೇಳ್ತಾರೆ, ಅಂದ್ರೆ ಆ ಗಾಳಿಯನ್ನ ಬಾಯಿ ಮುಖಾಂತರ ಜಾನುವಾರುಗಳು ಹೊರಗಡೆ ಹಾಕ್ತವೆ. ಹಾಗೇನೆ ಮೆಲ್ಕ್ ಹಾಕುವಾಗ ಕೂಡ ಸಾಕಷ್ಟು ಪ್ರಮಾಣದ ಗಾಳಿ ಹೊರಗಡೆ ಹೋಗ್ತದೆ. ಅದೇ ರೀತಿನಲ್ಲಿ ಈ ಒಂದು ಹೊಟ್ಟೆ ಉಬ್ಬರ ಆದಾಗ ಈ ಗ್ಯಾಸ್ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿಕೊಳ್ಳೋದ್ರಿಂದ ಏನಾಗ್ತದೆ, ರಾಸುಗಳಿಗೆ ಉಸಿರಾಡೋದಕ್ಕೆ ತೊಂದರೆ ಆಗ್ತದೆ, ಅವು ಉಸಿರು ತಿರುಗಿಸ್ಕೊಳ್ಳೋದೇ ಕಷ್ಟ ಆಗ್ತದೆ. ಅದಕ್ಕೋಸ್ಕರನೇ ಹೇಳೋದು, ಇದು ಒಂದು ತುರ್ತು ಪರಿಸ್ಥಿತಿ, ನೀವು ತಕ್ಷಣ ಅದನ್ನ ಡಾಕ್ಟರ್ಗೆ ತೋರಿಸಲೇಬೇಕಾಗ್ತದೆ. ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟ್ರು ನೀವು ಅದೇ ಊರಿನಲ್ಲಿ ಆಸ್ಪತ್ರೆ ಇತ್ತು, ತಕ್ಷಣಕ್ಕೆ ಕರ್ಕೊಂಡು ಹೋದ್ರಿ ಅಂದ್ರೆ ಪರವಾಗಿಲ್ಲ, ನಿಮ್ಮ ಊರು ಆಸ್ಪತ್ರೆಯಿಂದ 5-6 ಕಿಲೋಮೀಟರ್ ದೂರದಲ್ಲಿತ್ತು ಅಂದಾಗ ಒಂದಿಷ್ಟು ಮನೆ ಮದ್ದುಗಳನ್ನ ಖಂಡಿತ ಪ್ರಯೋಗ ಮಾಡಬಹುದು. ಡಾಕ್ಟರ್ ಬರೋದ್ರೊಳಗೆ ನಿಮ್ಮ ಜಾನುವಾರುಗಳನ್ನ ಒಂದು ನಿಯಂತ್ರಣಕ್ಕೆ ತರಬಹುದು. ಏನ್ ಮಾಡ್ಬೋದಪ್ಪ ಹೊಟ್ಟೆ ಉಬ್ಬರಕ್ಕೆ ಅಂತಂದ್ರೆ, ನೋಡಿ, ಮೂಲಂಗಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರ್ತದೆ, ಇಲ್ಲ ಅಂದ್ರೂ ಅಂಗಡಿನಲ್ಲೋ ಮತ್ತೊಂದು ಹೋಗಿ ತಂದ್ಬೋದು. ಒಂದ್ 2-3 ಕೆಜಿಯಷ್ಟು ಮೂಲಂಗಿನ ನೀವು ಚೆನ್ನಾಗಿ ಜಜ್ಜಿಬಿಟ್ಟು ನೇರವಾಗಿ ಜಾನುವಾರುಗಳ ದವಡೆಗೆ ಕೊಟ್ಬಿಟ್ಟು ತಿನ್ನಿಸ್ತಕ್ಕಂಥದ್ದು. ಈಗ ತಿನ್ನಿಸೋದ್ರಿಂದ ಏನಾಗುತ್ತೆ, ಈ ಮೂಲಂಗಿ ಜಾನುವಾರುಗಳ ಹೊಟ್ಟೆಗೆ ಹೋಗ್ತಿದ್ದಂಗೆನೆ ಆ ಗ್ಯಾಸ್ ಪ್ರಮಾಣವನ್ನ ಹೀರ್ಕೊಂಡು ಆ ಗ್ಯಾಸ್ ಕಮ್ಮಿಯಾಗಿ ಅವಕ್ಕೆ ಒಂಥರ ಸಮಾಧಾನ ಆಗೋ ರೀತಿನಲ್ಲಾಗುತ್ತೆ. ಇದನ್ನ ನೀವು ಒಂದು 6 ತಾಸುಗಳ ಅಂತರದಲ್ಲಿ 2 ಸಲ ಬೇಕಾದ್ರೂ ಪ್ರಯೋಗ ಮಾಡಬಹುದು. ಬಹಳ ಉಪಯುಕ್ತವಾದಂತಹ ಔಷಧಿ ಮೂಲಂಗಿ. ತಿನ್ನಿಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಒಂದ್ ರೀತಿನಲ್ಲಿ ಅವಕ್ಕೆ ಬೇಕಾದಂತ ಒಂದಷ್ಟು ಪೌಷ್ಟಿಕಾಂಶಗಳು ಕೂಡ ಸಿಗ್ತದೆ. ಜೊತೆಗೆ ಈ ಒಂದು ಹೊಟ್ಟೆ ಉಬ್ಬರದಲ್ಲಿ ಇರ್ತಕ್ಕಂತ ಗಾಳಿ ಪ್ರಮಾಣ ಏನಿದೆ ಅದು ಕೂಡ ಕಡಿಮೆ ಆಗ್ತದೆ. ಇನ್ನೊಂದು ಔಷಧಿ, ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾನು ಜಾನುವಾರುಗಳು ಮೇವು ಬಿಟ್ಟಾಗ, ಅಂದ್ರೆ ಅಜೀರ್ಣ ಆದಾಗ ಅವುಗಳಿಗೆ ಯಾವ ರೀತಿಯ ಮನೆ ಮದ್ದುಗಳನ್ನ ಮಾಡಬಹುದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಆಹಾರದಲ್ಲಿ ವ್ಯತ್ಯಾಸ ಆದಾಗ, ಅಥವಾ ಆಹಾರದಲ್ಲಿ ಬೇರೆ ಬೇರೆ ಗಲೀಜು ಧೂಳು ತುಂಬಿದ್ದಾಗ, ಅಂತ ಸಂದರ್ಭದಲ್ಲಿ ಜಾನುವಾರುಗಳು ಮೇವನ್ನ ಬಿಡ್ತವೆ. ಹಾಗೇನೆ ಜ್ವರ ಬಂದಿದ್ದಾಗ, ಬೇರಿ ಜಾಸ್ತಿ ಆದಾಗ, ಅಂತ ಸಂದರ್ಭದಲ್ಲೂ ಕೂಡ ಮೇವನ್ನ ಬಿಡಬಹುದು. ಈ ಮೇವು ಬಿಟ್ಟಾಗ ನೀವು ಮನೆಯಲ್ಲಿ ಏನು ಮದ್ದು ಮಾಡ್ಕೊಳ್ಬಹುದು ಅಂತಂದ್ರೆ, ಮೊದಲನೇದಾಗಿ ಶಿವನೆ ಮರ ಅಂತ ನೀವು ಹಳ್ಳಿಗಾಡಿನಲ್ಲಿ ನೋಡಿರಬಹುದು, ಒಂದು 300 ಗ್ರಾಂನಷ್ಟು ಶಿವನೆ ಮರದ ಸೊಪ್ಪು, ಅದ್ರ ಜೊತೆಗೆ ಒಂದು 50 ಗ್ರಾಂನಷ್ಟು ಅರಿಶಿಣ, ಹಾಗೇನೆ ಒಂದು 50 ಗ್ರಾಂನಷ್ಟು ಕಾಳುಮೆಣಸು, ಇದಿಷ್ಟು ನೀವೇನ್ ಮಾಡಬೇಕು, ಚೆನ್ನಾಗಿ ರುಬ್ಕೋಬೇಕು. ಮಜ್ಜಿಗೆನಲ್ಲಿ ಅರ್ದು ಬಿಟ್ಟು ದಿನಕ್ಕೆ 1 ಸಲ ತರ 2 ದಿನ ಕುಡಿಸ್ಬೇಕು. ಎಷ್ಟು ಮಜ್ಜಿಗೆ ಹಾಕ್ಬೇಕಪ್ಪ ಅಂತಂದ್ರೆ, ಒಂದು 2 ಲೀಟರ್ ಮಜ್ಜಿಗೆನಲ್ಲಿ 2 ಲೀಟರ್ ಮಜ್ಜಿಗೆಗೆ 300 ಗ್ರಾಂ ಶಿವನೆ ಮರದ ಸೊಪ್ಪು, 50 ಗ್ರಾಂನಷ್ಟು ಅರಿಶಿನ, 50 ಗ್ರಾಂ ಕಾಳುಮೆಣಸು, ಇದನ್ನ ನೀವು ರುಬ್ಬುಗುಂಡಲ್ಲಿ ಅಥವಾ ಮಿಕ್ಸಿನಲ್ಲಿ ಕೂಡ ಮಿಕ್ಸಿ ಮಾಡಿಕೊಂಡು 2 ದಿನ ಕೊಟ್ರೆ ಈ ಮೇವನ್ನು ತಿಂತಕ್ಕಂತ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೇನೆ ಇನ್ನೂ ಒಂದು ಔಷಧಿ ಹೇಳಬೇಕಂದ್ರೆ, 1 ಹಿಡಿಯಷ್ಟು ಆಡು ಮುಟ್ಟದ ಸೊಪ್ಪು, ಹಾಗೇನೆ 1 ಗಡ್ಡೆ ಬೆಳ್ಳುಳ್ಳಿ, 1 ಹಿಡಿ ಉಮ್ಮತ್ತಿನ ಸೊಪ್ಪು, ಇದತುರ ಗಿಡ ಅಂತಾರಲ್ಲ ಅದು, 1 ಹಿಡಿಯಷ್ಟು ಬಿಲ್ವಪತ್ರೆ, 1 ಹಿಡಿಯಷ್ಟು ಬುಗುರಿ ಮರದ ಸೊಪ್ಪು, 1 10 ಕಾಳುಮೆಣಸು, 1-2 ಚಮಚ ಸಾಸಿವೆ, ಇದನ್ನೆಲ್ಲ ಕೂಡ ನೀವು ಚೆನ್ನಾಗಿ ಕುಟ್ಟುಬಿಟ್ಟು ಚಟ್ನಿ ಮಾಡ್ಕೊಳ್ಳಿ, ಅಥವಾ ಮಿಕ್ಸಿ ಮಾಡಿಬಿಟ್ಟಾದ್ರೂ ಚಟ್ನಿ ಮಾಡ್ಕೊಳ್ಳಿ. ಈ ಚಟ್ನಿನ ಉಂಡೆ ಮಾಡಿಬಿಟ್ಟು 2 ಭಾಗ ಮಾಡ್ಕೊಳ್ಳಿ, ಬೆಳಗ್ಗೆ 1 ಉಂಡೆ, ಸಾಯಂಕಾಲ 1 ಉಂಡೆ, ಈ ರೀತಿ 2-3 ದಿನ ಕೊಡೋದ್ರಿಂದ ಕೂಡ ಹಸುಗಳು ಚೆನ್ನಾಗಿ ಮೇವನ್ನ ತಿನ್ಲಿಕ್ಕೆ ಶುರು ಮಾಡ್ತವೆ, ಹಾಗೇನೆ ಅವುಗಳ ಜೀರ್ಣ ಶಕ್ತಿ ಕೂಡ ಇಂಪ್ರೂವ್ ಆಗ್ತದೆ. ಹಾಗೇನೆ ಇದು ಯಾವ್ದನ್ನು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನಮ್ಗೆ ಇನ್ನೂ ಸ್ವಲ್ಪ ಸುಲಭವಾಗಿರೋ ಔಷಧಿ ಹೇಳಿ ಡಾಕ್ಟ್ರೆ ಅಂತಂದ್ರೆ, ಒಂದು 10 ಗ್ರಾಮ್ನಷ್ಟು ಬಜೆ, ಒಂದು 50 ಗ್ರಾಮ್ನಷ್ಟು ಶುಂಠಿ, ಇನ್ನೊಂದು 10 ಗ್ರಾಮ್ ಓಂ ಕಾಳು, ಒಂದು 10-15 ಕಾಳು ಮೆಣಸು, ಒಂದು 50 ಗ್ರಾಮ್ ಬೆಲ್ಲ. ಇದಂತೂ ಎಲ್ಲರ ಮನೆ ಮಾಹಿತಿಯನ್ನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್ ಅವರದು. ನಂತರ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಡಿ ತಾಳೆ ಬೆಳೆ ಯೋಜನೆ ಕುರಿತು ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀ ಯತಿರಾಜ್ ಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಯತಿರಾಜ್ ಕೆ ಅವರಿದ್ದಾರೆ. ಇವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ತರೀಕೆರೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಈ ಯೋಜನೆಯಲ್ಲಿ ತಾಳೆ ಬೆಳೆ ಯೋಜನೆ ಕುರಿತು ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಈ ತಾಳೆ ಬೆಳೆಯ ಒಂದು ಹಿನ್ನೆಲೆಗೆ ಬಂದರೆ, ಇದರ ಒಂದು ಇತಿಹಾಸಕ್ಕೆ ಬಂದರೆ, ವಸ್ತುಸ್ಥಿತಿಗೆ ಬಂದರೆ, ಸದ್ಯ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಅನ್ನೋದನ್ನ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ತಾಳೆ ಬೆಳೆ ಒಂದು ಎಣ್ಣೆಯನ್ನು ತೆಗೆಯುವಂತ ಬೆಳೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚಿನ ದಿವಸಗಳಲ್ಲಿ ಒಂದು ಹಂತದಲ್ಲಿ ತಾಳೆ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಕಂಡಿತ್ತು. ಅದಾದ ನಂತರ ಹಲವಾರು ತಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ, ಅದೇ ರೀತಿ ಪ್ರೊಸೆಸಿಂಗ್ ಇರಬಹುದು, ಏನೋ ಸಂಸ್ಕರಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದು ಸ್ವಲ್ಪ ಪ್ರಮಾಣದಲ್ಲಿ ರೈತರಿಂದ ಸ್ವಲ್ಪ ದೂರ ಹೋದಂಗಿತ್ತು. ಅಂದ್ರೆ ಅಷ್ಟಾಗಿ ರೈತರು ಇಷ್ಟಪಟ್ಟು ಬೆಳೀತಾ ಇರಲಿಲ್ಲ. ಈಗ ಅಡಿಕೆ ಬೆಳೆ ಯಾವ ರೀತಿ ಮಾರುಕಟ್ಟೆಯನ್ನ ವೃದ್ಧಿ ಮಾಡಿಕೊಂಡಿದೆ, ಯಾವ ರೀತಿ ರೈತರು ಇಚ್ಛೆ ಪಟ್ಟು ಯಾವುದೇ ಒಂದು ಸಹಾಯ ಇಲ್ಲದೆ ರೈತರೇ ನೇರವಾಗಿ ಅಡಿಕೆಯನ್ನ ಬೆಳೀತಾ ಇದ್ದಾರೆ, ಅದಕ್ಕೆ ಮಾರುಕಟ್ಟೆ ಸೌಲಭ್ಯಗಳು ಅದೇ ರೀತಿ ಇದೆ. ಆದ್ರೆ ತಾಳೆ ಬೆಳೆಯಲ್ಲಿ ಏನಾಗುತ್ತೆ ಅಂದ್ರೆ, ಕಟಾವು ಮಾಡಿದ 24 ಗಂಟೆಗಳಲ್ಲಿ ಅದನ್ನ ಸಂಸ್ಕರಣೆ ಮಾಡಬೇಕಾಗ್ತದೆ. ಅದಕ್ಕೆ ಅದರದೇ ಆದಂತ ಕಂಪನಿಗಳಿದೆ, ಆ ಕಂಪನಿಗಳಲ್ಲೇನೆ ಮಾತ್ರ ಆ ಸಂಸ್ಕರಣೆ ಮಾಡುವಂತ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ರೈತರು ಕಟಾವು ಪ್ರಮಾಣ ಡಿಲೇ ಆದಂಗೆ ಇರಬಹುದು, ಅಥವಾ ಕಟಾವು ಸಂದರ್ಭ ಒಂದ್ ದಿವಸ ಎರಡು ದಿವಸ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಕಂಪನಿಗಳು ಆ ಕಟಾವು ಮಾಡದಂತ ವಸ್ತುಗಳನ್ನ ತಗೊಂಡೋಗದಲೇ ಒಂದು ದಿವಸ ಡಿಲೇ ಮಾಡಿದಂತ ಸಂದರ್ಭಗಳು, ಈ ಎಲ್ಲಾ ವಿಚಾರಗಳಿಗೂ ಪೂರಕವಾದಂತೆ ತಾಳೆ ಬೆಳೆ ಕೆಲವು ಸಂದರ್ಭದಲ್ಲಿ ಜಾಸ್ತಿ ಪ್ರದೇಶ ವಿಸ್ತರಣೆಯನ್ನ ಆಗಲಿಲ್ಲ, ರೈತರಿಂದ ಸ್ವಲ್ಪ ದೂರ ಪ್ರಮಾಣಕ್ಕೆ ಹೋದಂತ ಪರಿಸ್ಥಿತಿ ಇತ್ತು. ಈ ಉದ್ದೇಶಕ್ಕೋಸ್ಕರ ಈಗ ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರ ವತಿಯಿಂದ ಕಳೆದ 5-6 ವರ್ಷಗಳಲ್ಲಿ ತಾಳೆ ಬೆಳೆ ಯೋಜನೆಯಡಿ ಒಂದು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿಬಿಟ್ಟು ತಾಳೆ ಬೆಳೆಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯಧನ ಸೌಲಭ್ಯಗಳನ್ನ ತೋಟಗಾರಿಕೆ ಇಲಾಖೆ ವತಿಯಿಂದ ದೇಶದ ಎಲ್ಲಾ ಕಡೆನೂ, ನಮ್ಮ ಕರ್ನಾಟಕ ರಾಜ್ಯ ಜೊತೆಗೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಇದು ಬಹಳ ಮುಖ್ಯವಾಗಿ ನಾವು ತಾಳೆ ಬೆಳೆಗೇನೆ ಹೋಗ್ಬೇಕು ಅನ್ನೋದಕ್ಕೆ ಎರಡು ಪೂರಕ ವಿಚಾರಗಳಿದೆ. ರೈತ ಬಾಂಧವರು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಕೇಳಬೇಕು, ಏನಾಗಿದೆ, ನಾವು 75% ಏನು ನಾವು ಅಡುಗೆ ಎಣ್ಣೆಯನ್ನ ಉಪಯೋಗ ಮಾಡ್ತಾ ಇದೀವಿ, ಅದಷ್ಟು 75% ನಾವು ಇಂಪೋರ್ಟ್ ಮಾಡ್ಕೊಂತಾ ಇದ್ದೀವಿ, ಆಮದು ಮಾಡ್ಕೊಂತಾ ಇದೀವಿ ಬೇರೆ ದೇಶದಿಂದ. ಅಷ್ಟು ನಮಗೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಬೆಳಿಲಿಕ್ಕೆ ಅವಕಾಶ ಇದ್ರೂ ನಾವು ಬೇರೆ ದೇಶಗಳಿಂದ ನಾವು ಖಾದ್ಯ ತೈಲ ಏನು ಉಪಯೋಗ ಮಾಡ್ತಾ ಇದೀವಿ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂತಾ ಇದೀವಿ. ಹಾಗಾಗಿ ಆಮದನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ರೈತರು ಹೆಚ್ಚು ಪ್ರದೇಶದಲ್ಲಿ ಈ ತಾಳೆ ಬೆಳೆಯನ್ನ ನಾವು ಬೆಳೆದ್ರೆ ಹೆಚ್ಚು ನಮ್ಮ ದೇಶಕ್ಕೆ ಅವಶ್ಯವಿರುವಂತ ನಾವು ಏನು ಎಣ್ಣೆ ಇರಬಹುದು, ಖಾದ್ಯ ಎಣ್ಣೆ ಇರಬಹುದು, ಅದನ್ನ ನಾವೇ ಉತ್ಪತ್ತಿ ಮಾಡಬಹುದು ಅನ್ನೋದು ಬಹಳ ಮುಖ್ಯವಾದಂತ ಉದ್ದೇಶ. ತಮಗೆಲ್ಲ ತಿಳಿದಿರುವ ಹಾಗೆ ಹಲವಾರು ಎಣ್ಣೆಗಳು ಈಗ ಮಿಶ್ರಣ ಬೇರೆ ಬೇರೆ ಫುಡ್ ಅಡಲ್ಟ್ರೇಟ್ಸ್ ಇಂದ ಮಿಶ್ರಣ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಉತ್ತಮವಾದಂತಹ ಖಾದ್ಯ ತೈಲನ ಉಪಯೋಗ ಮಾಡ್ಕೊಳ್ಳಕ್ಕೆ, ಅದೇ ರೀತಿ ನಮ್ಮ ಏನು ಡಿಮ್ಯಾಂಡ್ ಅಂಡ್ ಸಪ್ಲೈ ಇದೆ ಅದಕ್ಕೆ ಪೂರಕವಾಗಿ ಬೆಳಿಲಿಕ್ಕೆ ನಾವು ತಾಳೆ ಬೆಳೆಗೆ ಹೋಗ್ಬೇಕು. ಇದು ಬಹಳ ಮುಖ್ಯ ಉದ್ದೇಶ. ಹಾಗಾಗಿ ಅವಕಾಶಗಳು ಜಾಸ್ತಿ ಇದೆ, ರೈತ ಬಾಂಧವರು ಇದನ್ನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. 1990 ಸರ್, ಇದರ ಬಗ್ಗೆ ತುಂಬಾನೇ ಪ್ರಚಾರ ಇತ್ತು, ಎಲ್ಲ ರೈತ ಬಾಂಧವರು ಇದೇ ಈ ಬೆಳೆನೆ ಬೆಳೀತಾ ಇದ್ರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ ಕಂಡುಕೊಂಡಿರೋ ಹಾಗೆ, ಜೊತೆಗೆ ದಾವಣಗೆರೆ ಕೆಲವೊಂದು ಭಾಗಗಳಲ್ಲಿ, ಜೊತೆಗೆ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಸರ್. ಆ ಒಂದು ಪರಿಸ್ಥಿತಿ ಹೋಲಿಸಿದ್ರೆ ಸದ್ಯ ಇದರ ಒಂದು ಸ್ಥಿತಿ ಯಾವ ರೀತಿಯಿಂದ ಇದೆ ಸರ್? ಯಾಕೆ ಈ ತರದ್ದು ಅಂದ್ರೆ ಮತ್ತೆ ಇದಕ್ಕೆ ಉತ್ತೇಜನ ಕೊಡ್ತಕ್ಕಂತ ಒಂದು ಪ್ರಮೇಯ ಬಂತು ಅಂತ ಹೇಳ್ತೀರಾ ಸರ್? ನಾನು ಈಗಾಗಲೇ ತಮಗೆ ಹೇಳದಂಗೆ ನಾವು 75% ಖಾದ್ಯ ತೈಲವನ್ನ ನಾವು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಇದು ಹೆಚ್ಚು ಹೊರೆ, ಆರ್ಥಿಕ ಹೊರೆ ಜಾಸ್ತಿ ಬೀಳ್ತಾ ಇರೋದ್ರಿಂದ ನಮ್ಮ ದೇಶದಲ್ಲೇ ಸೂಕ್ತ ವಾತಾವರಣ ಇದೆ, ಸೌಲಭ್ಯಗಳಿದೆ, ಅದಕ್ಕೆ ಬೆಳೆಯನ್ನ ಉತ್ತಮವಾಗಿ ಬೆಳೆಯುವಂತ ವಾತಾವರಣ ಇದೆ, ಅದಕ್ಕಿರುವಂತ ಭೂಮಿ ಇರಬಹುದು, ನೀರಿನ ಅಂಶ ಏನ್ ಅವಶ್ಯಕತೆ ಇದೆ ಅದೆಲ್ಲದನ್ನು ಇರೋದ್ರಿಂದ ರೈತರು ಬಹಳ ಮುಖ್ಯವಾಗಿ ಈ ಭಾಗಗಳಲ್ಲೂ ಕೂಡ ನಾವು ತಾಳೆ ಬೆಳೆಯನ್ನ ಬೆಳಿಬಹುದು. ಏನಕ್ಕೆ ಅದು ರೈತರಿಂದ ಸ್ವಲ್ಪ ದೂರ ಆಯ್ತು ಅನ್ನೋದಕ್ಕೆ ನಾನು ತಮ್ಗೆ ಈಗಾಗಲೇ ಮಾಹಿತಿ ಹೇಳಿದೆ. ಏನಪ್ಪ ಉದ್ದೇಶ ಅಂತ ಹೇಳಿದ್ರೆ, ಬೇರೆ ಖರೀದಿದಾರರು ಡಿಲೇ ಮಾಡಿರೋಂತದ್ದು ಇರಬಹುದು, ಅದನ್ನ 24 ಗಂಟೆ ಒಳಗೆ ಸಂಸ್ಕರಣೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿರುವಂತ ಆಯಿಲ್ ಕಂಟೆಂಟ್ ತುಂಬಾ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. 24 ಗಂಟೆ ಒಳಗೆ ನಾವು ಪ್ರೊಸೆಸಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ, ಸಂಸ್ಕರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅದರಲ್ಲಿರುವಂತ ಎಣ್ಣೆ ಅಂಶ ಕಡಿಮೆ ಆಗೋ ಕಾರಣಕ್ಕಾಗಿ ಉತ್ತಮ ಇಳುವರಿ ಬರ್ತಾ ಇರಲಿಲ್ಲ. ಔಟ್ಪುಟ್ ಏನ್ ನಮಗೆ ಪರ್ಸೆಂಟೇಜ್ ಆಯಿಲ್ ಔಟ್ಪುಟ್ ಇತ್ತು ಅದು ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ರೈತರಿಂದ ಮಾರುಕಟ್ಟೆ ವ್ಯವಸ್ಥೆ ಆಚೆ ಈಚೆ ಆಗಿರೋದ್ರಿಂದ ಇದು ರೈತರಿಂದ ಸ್ವಲ್ಪ ಪ್ರಮಾಣದಲ್ಲಿ ದೂರಕ್ಕೋಯ್ತು. ಈಗ ಯಾಕೆ ಇಷ್ಟೊಂದು ಒತ್ತಡ ಇದೆ, ಜಾಸ್ತಿ ಪ್ರಮಾಣದಲ್ಲಿ ನಾವು ಏರಿಯಾನ, ಹೊಸ ಏರಿಯಾನ ನಾವು ತಾಳೆ ಬೆಳೆಯಲ್ಲಿ ತರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ದಂಗೆ 75% ನಾವು ಆಮದನ್ನು ಕಡಿಮೆ ಮಾಡ್ಕೋಬೇಕು. ನಾವು ನಮ್ಮ ದೇಶದಲ್ಲಿ ಸೆಲ್ಫ್ ಸಫಿಷಿಯಂಟ್ ಆಗ್ಬೇಕು. ಹಾಗಾಗಿ ಪೂರಕ ವಾತಾವರಣ ಇದೆ, ಎಲ್ಲಾ ಸೌಲಭ್ಯಗಳು ಇದೆ, ಈಗ ಉತ್ತಮ ರೀತಿಯಲ್ಲಿ ಫ್ಯಾಕ್ಟರಿಗಳು ಕೂಡ ನಿರ್ವಹಣೆ ಮಾಡ್ತಾ ಇದಾವೆ, ಬೆಲೆ ಕೂಡ ಉತ್ತಮ ಆಗಿದೆ. ಈಗೇನು ನಾವು MSP ಕೊಡ್ತಾ ಇದೀವಿ ಅದು ಕೂಡ ಉತ್ತಮ ಆಗಿದೆ. ಹಾಗಾಗಿ ರೈತರು ಇದರಲ್ಲೂ ಕೂಡ ಈ ಬೆಳೆಯನ್ನ ನಾಟಿ ಮಾಡಿ ಕಳೆದ 1-3-4 ವರ್ಷ ನಿರ್ವಹಣೆ ಮಾಡಿದ್ರೆ ಇದನ್ನ ಹನಿ ನೀರಾವರಿಯಲ್ಲಿ ನೀರನ್ನು ಕೊಡಬಹುದು, ಹನಿ ನೀರಾವರಿಯಲ್ಲಿ ರಸಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಗೊಬ್ಬರಗಳನ್ನು ಕೂಡ ಕೊಡಬಹುದು, ನಿರ್ವಹಣೆನೂ ಕೂಡ ಬಹಳ ಪ್ರಮಾಣದಲ್ಲಿ ಕಡಿಮೆ ಕೆಲಸ ಇರ್ತದೆ. ಅದ್ರ ಜೊತೆಗೆ ಏನಪ್ಪ ರೋಗ ಕೀಟಗಳ ಬಾಧೆನೂ ಕೂಡ ಕಡಿಮೆ ಕಡಿಮೆ. ಹಾಗಾಗಿ ಇಲಾಖೆ ವತಿಯಿಂದ ಸಹಾಯಧನ ಸೌಲಭ್ಯಗಳು ಪ್ರತಿ ತಾಲೂಕುಗಳನ್ನು ಸಂಬಂಧಪಟ್ಟ ಜಿಲ್ಲೆಗಳಲ್ಲಿರಬಹುದು ಆ ತಾಲೂಕುಗಳಲ್ಲಿ ಅನುಷ್ಠಾನಕ್ಕೆ ಅವಕಾಶ ಇದೆ. ರೈತರು ಈ ಕಾರ್ಯಕ್ರಮಗಳನ್ನ ಸದುಪಯೋಗ ಮಾಡಿಕೊಂಡು 1-5 ಎಕರೆ ಪ್ರದೇಶ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಡಿಕೆನೂ ಮಾಡಲಿ, ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ಅಥವಾ ಭತ್ತ ಬೇರೆ ಬೆಳೆ ಬೆಳಿಲಿಕ್ಕೂ ಅವಕಾಶ ಇಟ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ತಾಳೆ ಬೆಳೆಗೂ ರೈತರು ಹೋಗೋದು, ಮಿಶ್ರ ಬೆಳೆಯಾಗಿ ಹೋಗ್ಬಹುದು ಅಥವಾ ಒಂದೇ ಬೆಳೆಯಾಗೂ ಕೂಡ ಹೋಗ್ಬಹುದು. ಪೂರ್ತಿ ಪ್ರದೇಶದಲ್ಲ ಅಂದ್ರೂ 1-5 ಎಕರೆ ಇದ್ರೆ 1-2 ಎಕರೆಯಲ್ಲಿ ತಾಳೆ ಬೆಳೆ ಮಾಡುವಂತದ್ದು ಬಹಳ ಸೂಕ್ತ. ಈಗ ನಾವು ಮಣ್ಣಿನ ಒಂದು ಗುಣಧರ್ಮಕ್ಕೆ ಬಂದ್ರೆ ಸರ್, ಇದು ಎಲ್ಲಾ ಮಣ್ಣಲ್ಲಿ ಬೆಳೀತದೆ ಅಂತ ಹೇಳ್ತಾರೆ. ಎಂಥದೇ ಮಣ್ಣಾಗಿರ್ಲಿ ಬೆಳೀತದೆ. ಈವನ್ ಏನಂತಂದ್ರೆ ಯಾವ ಬೆಳೆ ಬರೋದಿಲ್ಲ ಅಂತ ಜಾಗದಲ್ಲಿ ಕೂಡ ಇದು ಬೆಳೆ ಬರುತ್ತೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ಇದು ಬಹಳ ಮುಖ್ಯವಾಗಿ ನೀವು ಹೆಚ್ಚು ನೀರನ್ನು ಬೇಡುವಂತ ಒಂದು ತಾಳೆ ಬೆಳೆ, ಅದೇ ರೀತಿ ಹೆಚ್ಚು ಗೊಬ್ಬರಗಳನ್ನ ಬಿಡುವಂತದ್ದು, ಫಲವತ್ತಾದ ಭೂಮಿ ಅದರ ಜೊತೆಗೆ ಕೆಂಪು ಗೋಡು ಇರುವಂತ ಭೂಮಿಗಳಲ್ಲಿ ಬಹಳ ಹೆಚ್ಚಾಗಿ ಚೆನ್ನಾಗಿ ಬರ್ತದೆ. ಅರೆ ಇದು ಸ್ವಲ್ಪ ಎರೆ ಮಣ್ಣು ಇದ್ದಂತ ಸಂದರ್ಭದಲ್ಲೂ ಕೂಡ ಅದನ್ನ ನಿರ್ವಹಣೆ ಮಾಡಿಕೊಂಡು ಒಳ್ಳೆ ಬೆಳೆಯನ್ನ ನಾವು ತೆಗಿಬಹುದು. ಈಗಾಗಲೇ ರೈತರು ಕೂಡ ತೆಗಿತಾ ಇದ್ದಾರೆ. ಹೆಚ್ಚು ನೀರನ್ನು ಬಿಡುವಂತ ಬೆಳೆ, ಹೆಚ್ಚು ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ಈ ಬೆಳೆಯನ್ನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಈಗ ಬೋರ್ವೆಲ್ ಇದ್ರೂ ಸಾಕಾಗ್ತದೆ, ಅಥವಾ ಚಾನಲ್ ಭಾಗದಲ್ಲಿ ಏನು ರೈತರು ಜಮೀನುಗಳ ಹೊಂದಿದ್ದಾರೆ ಅವರು ಕೂಡ ಈ ಬೆಳೆಗಳನ್ನ ಬೆಳಿಬಹುದು. ಈಗ ನೀವು ಹೇಳದಂಗೆ ಸರ್, ಇದು ನೀರು ಹೆಚ್ಚು ಬೇಡುತ್ತೆ ಅಂತ ಹೇಳಿ ರೈತರು ಇದರ ಒಂದು ಈ ಬೆಳೆಯ ಒಂದು ಬೆಳೆಯೋದಕ್ಕೆ ಮುಂದೆ ಬರ್ತಾ ಇಲ್ವಾ, ಹೇಗೆ ಸರ್? ಇಲ್ಲ ಇಲ್ಲ ಇಲ್ಲ, ಆ ರೀತಿ ಅಲ್ಲ. ರೈತರು ಎಷ್ಟೇ ಕಷ್ಟ ಇದ್ರು, ಯಾವುದೇ ಬೆಳೆ ಕಷ್ಟ ಇದ್ರು ಅವರಿಗೆ ಮಾರುಕಟ್ಟೆ ಸೌಲಭ್ಯಗಳಿದ್ರೆ 100% ಬೆಳೆದೇ ಬೆಳೀತಾರೆ. ಯಾರ್ದು ಒಬ್ರದ್ದು ಡಿಪೆಂಡೆನ್ಸಿ ಇಲ್ದಲೆ ಎಂತ ಬೆಳೆ ಆದ್ರೂ ನಮ್ಮ ರೈತರು ಅಷ್ಟು ಚಾಕಚಕ್ಯತೆಯಿಂದ ಬೆಳೆಯುವಂತ ಒಂದು ಪ್ರವೀಣತೆಯನ್ನು ಹೊಂದಿದ್ದಾರೆ. ಬಹಳ ಮುಖ್ಯವಾಗಿ ಏನಪ್ಪ ಅಂದ್ರೆ ಮಾರುಕಟ್ಟೆ ಸೌಲಭ್ಯನೇ ಬಹಳ ಮುಖ್ಯ ರೈತರಿಗೆ. ಯಾವ ಬೆಳೆನಾರು ಕೊಡಿ, ಯಾವ ಸಂದರ್ಭದಲ್ಲಾರು ಕೊಡಿ, ಅವರು ಎಂತ ಕಷ್ಟದ ಪರಿಸ್ಥಿತಿ ಇದ್ರು ಆ ಸಂದರ್ಭದಲ್ಲಿ ಅವರು ಟೆಕ್ನಿಕಲ್ ವಿಚಾರಗಳನ್ನ ಒಂದ್ಸಲಿ ಗೈಡ್ ಮಾಡಿದ್ರೆ ಅದನ್ನ ಅರ್ತುಕೊಂಡು ಬಹಳ ಚೆನ್ನಾಗಿ ಬೆಳೆಗಳನ್ನ ಬೆಳೀತಾರೆ. ಮಾರುಕಟ್ಟೆ ಸೌಲಭ್ಯ ಬಹಳ ಮುಖ್ಯ ಆಗ್ತದೆ ಯಾವುದೇ ಬೆಳೆ ಬೆಳೆದ್ರು ರೈತರಿಗೆ. ಈ ನಿಟ್ಟಿನಲ್ಲಿ ರೈತರು ಸ್ವಲ್ಪ ಹಿಂದೆ ಜರ್ದಿರೋದ್ ಬಿಟ್ರೆ ಅವರಿಗೆ ಮಾರುಕಟ್ಟೆ ಸೌಲಭ್ಯ ಸೂಕ್ತವಾಗಿ ಇನ್ನು ಉತ್ತಮ ಮಟ್ಟದಲ್ಲಿ ಡೆವಲಪ್ ಆದ್ರೆ 100% ಈ ಬೆಳೆಗೆ ರೈತರು ಕಡ್ಡಾಯವಾಗಿ ಹೋಗಿ ಹೋಗ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ನಾವು ತಿನ್ನುವಂತ ವಸ್ತು, ಅದನ್ನೇನು ಪ್ರೊಸೆಸಿಂಗ್ ಆದ್ಮೇಲೆ ನಾವು ಜಾಸ್ತಿ ಅದನ್ನ ನಾವು ಅಡುಗೆಗಾಯ್ತು ಅಥವಾ ನಾವೇನು ಕುಕಿಂಗ್ ಟೈಮ್ ಅಲ್ಲಿ ಏನ್ ಬಳಸ್ತೀವಿ ಅದಕ್ಕೆ ಜಾಸ್ತಿ ಬಳಸೋದ್ರಿಂದ ಇದಕ್ಕೆ ಒಳ್ಳೆ ಸದಾವಕಾಶ ಇದೆ. ಹಾಗಾಗಿ ಇದ್ರದ್ದು ಸಹಾಯಧನಗಳದ್ದು ವಿಚಾರಗಳನ್ನು ನಾನು ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ತೋಟಗಾರಿಕೆ ಇಲಾಖೆ ವತಿಯಿಂದ ತಮಗೆ ತಿಳಿದಿರೋ ಹಾಗೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 140 ಗಿಡಗಳನ್ನ ನಾಟಿ ಮಾಡಬೇಕಾಗ್ತದೆ. ವಿದೇಶಿ ತಳಿ ಮತ್ತೆ ದೇಶೀಯ ತಳಿಗಳಿದೆ. ಆ 140 ಸಸಿಗಳನ್ನ ನಾಟಿ ಮಾಡಿದ ಅದು ಕಂಪನಿಗಳಿಂದನೇ ವಿತರಣೆ ಆಗ್ತದೆ ಗಿಡಗಳು. ಅವರೇ ಬಂದು ನೇರವಾಗಿ ಹೊಲಗಳ ತನಕನು ಅವರು ಇಳಿಸ್ಕೊಡ್ತಾರೆ ಗಿಡಗಳನ್ನ. ಆ ಗಿಡಗಳನ್ನ ನೀವು ನಾಟಿ ಮಾಡ್ಕೋಬೇಕು. ಗುಂಡಿಗಳನ್ನ ಸ್ಪೆಸಿಫಿಕ್ ಟೆಕ್ನಿಕಲ್ ಮಾಹಿತಿಯನ್ನ ತಾಂತ್ರಿಕ ಮಾಹಿತಿಯನ್ನ ಅಲ್ಲಿರುವಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ಪಡಿಬಹುದು ಅಥವಾ ಕಂಪನಿಯವರು ಕೂಡ ತಾಂತ್ರಿಕ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯನ್ನ ತಗೊಂಡು ನೀವು ನಾಟಿ ಮಾಡಬೇಕು. ಈ ನಾಟಿ ಮಾಡಿದ ಪ್ರತಿ ಹೆಕ್ಟೇರ್ಗೆ 29,000 ಸಹಾಯಧನ ಸೌಲಭ್ಯ ಇದೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ 140 ಗಿಡಗಳು, ಇದಕ್ಕೆ 29,000 ಸಹಾಯಧನ ಸೌಲಭ್ಯ ಇದೆ. ಇದರ ನಿರ್ವಹಣೆಗೆ ಮೊದಲು 4 ನಿರ್ವಹಣೆಗೆ ಸರ್ಕಾರದಿಂದ ಸಹಾಯಧನ ಸವಲತ್ತು ಇದೆ. ಪ್ರತಿ ವರ್ಷ 5,250 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಸಹಾಯಧನ ಸೌಲಭ್ಯ ಇದೆ. ಇದ್ರ ಜೊತೆಗೆ ಮೊದಲನೇ ವರ್ಷಕ್ಕೆ ನಾಟಿಗೆ ಮಾಡದಂತ ಸಂದರ್ಭದಲ್ಲಿ ಗಿಡಗಳನ್ನ ಕಂಪನಿಯವರೇ ವಿತರಣೆ ಮಾಡ್ತಾರೆ. ಅಂದ್ರೆ ಇದು ತೋಟಗಾರಿಕೆ ಇಲಾಖೆ ಕಂಪನಿ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು, ಹೌದೌದು, ಆ ಕಂಪನಿಗಳೇ ಗಿಡಗಳನ್ನ ತಯಾರು ಮಾಡ್ತಾರೆ, ಅವರೇ ಗಿಡಗಳನ್ನ ವಿತರಣೆನೂ ಮಾಡ್ತಾರೆ. ಇದು ಹೇಗೆ ಸರ್ ಅಂತಂದ್ರೆ ಇದು ತೋಟಗಾರಿಕೆ ಇಲಾಖೆ ಮತ್ತೆ ಕಂಪನಿಗಳ ಮಧ್ಯೆ ಒಡಂಬಡಿಕೆ ಆಗಿ ಈ ಒಂದು ಕಾರ್ಯನ ಮುಂದುವರಿಸ್ತಾ ಇರೋದು ಹೇಗೆ, ಯಾವ ರೀತಿಯಿಂದ ಸರ್? ಇದು ಈಗ ಜುರಿಡಿಕ್ಷನ್ ಜಾಗಗಳಿಗೆ ಇಂತಿಂಥ ಕಂಪನಿಗಳನ್ನ ಅಂತ ಮಾಡಿದ್ದಾರೆ. ಈಗ ಮೈಸೂರು ಭಾಗಕ್ಕೆ ಒಂದು ಕಂಪನಿ, ಅದೇ ರೀತಿ ನಮ್ಮ ದಾವಣಗೆರೆ ಇರಬಹುದು, ಶಿವಮೊಗ್ಗ ಇರಬಹುದು, ಚಿಕ್ಕಮಂಗ್ಳೂರ್ ಇರಬಹುದು, ಅದಕ್ಕೆ ಹರಿಹರದಲ್ಲಿ ಒಂದು ಕಂಪನಿ ಇದೆ. ಪತಂಜಲಿ ಮೈಸೂರು ಭಾಗ, ಹಾಸನ ಭಾಗ, ಮಂಡ್ಯ ಭಾಗಕ್ಕೆಲ್ಲ ಪತಂಜಲಿ ಅಂತ ಆ ಕಂಪನಿಯವರು ಪ್ರೊಸೆಸಿಂಗ್ ಅಲ್ಲೇ ಮಾಡ್ತಾರೆ. ಅವರೇ ಗಿಡಗಳ ವಿತರಣೆನೂ ಕೂಡ ಮಾಡ್ತಾರೆ. ಸಸಿ ಉತ್ಪಾದನೆ ಮಾಡೋದು ಅವರೇ, ವಿತರಣೆ ಮಾಡೋದನ್ನು ಅವರೇ. ತೋಟಗಾರಿಕೆ ಇಲಾಖೆಯಿಂದ ಕೇಂದ್ರೀಕೃತ ಸಸ್ಯಾಗಾರ ಏನಾದ್ರೂ ಇದೆಯಾ ಅಥವಾ ಸಸ್ಯೋತ್ಪಾದನಾ ಕ್ಷೇತ್ರ ಏನಾದ್ರೂ? ಇಲ್ಲ ಇಲ್ಲ, ಎಲ್ಲ ಅವ್ರದ್ದು ಏನು ಕಾರ್ಖಾನೆಗಳಿದೆ ಆ ಭಾಗದಲ್ಲೇನೆ ಅವರೇ ನರ್ಸರಿಗಳನ್ನ ಮಾಡಿಕೊಂಡು ಅವರೇ ಎಲ್ಲ ಮಾಡ್ತಾರೆ. ನಮ್ದಲ್ಲಿ ಒಂದು ಕಾಲದಲ್ಲಿ ತೋಟಗಾರಿಕೆ ಇಲಾಖೆಯವರೇ ಈ ಒಂದು ಸಸಿಗಳ ಅಭಿವೃದ್ಧಿ ಪಡಿಸೋ ಕೆಲಸ ಮಾಡ್ತಿದ್ರು. ತಾರಕಾಂತ ಈಗ್ಲೂ ಕೂಡ ಇದೆ ಅಲ್ಲಿ, ವಿಶೇಷವಾದಂತ ತಳಿಗಳನ್ನ ಮೈಸೂರು ತಾರಕದಲ್ಲಿ ಈಗ್ಲೂ ಒಂದು ನರ್ಸರಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ತಳಿಗಳನ್ನ, ವಿಶೇಷವಾದಂತ ತಳಿಗಳನ್ನ ಅಲ್ಲಿ ಉತ್ಪಾದನೆ ಮಾಡುವಂತದ್ದಿರ್ಬೋದು, ಪರಿಶೀಲನೆ ಮಾಡುವಂತದ್ದಿರ್ಬೋದು, ಆ ಭಾಗಕ್ಕೆ ಸೂಟಬಿಲಿಟಿ ಆಗುತ್ತೋ ಇಲ್ಲೋ ಅಂತ ಆ ತರದ ಕೆಲಸಗಳು ಅಲ್ಲಿ ನಡೀತಾ ಇದೆ. ಅಲ್ಲಿ ಅದು ನಿರಂತರವಾಗಿ ನಡೀತಾ ಇದೆ. ಈ ಏನು ಈ ಜಿಲ್ಲೆಗಳಿಗೆ ಸೀಮಿತವಾಗಂಗೆ ಆ ಕಂಪನಿಗಳು ಗಿಡಗಳನ್ನ ನೇರವಾಗಿ ರೈತರ ತಾಕಿಗೆ ಕೊಡ್ತಾರೆ. ಅವರು ನಮ್ಮ ರೈತರು ನಮ್ಮನ್ನ ಭೇಟಿ ಮಾಡಿದ್ರೆ ನಾವು ಅವ್ರಿಗೆ ಇಂಟರ್ಲಿಂಕ್ ಮಾಡಿಕೊಡ್ತೀವಿ. ಅವರಿಗೆ ನೇರವಾಗಿ ಅಲ್ಲಿಂದನೇ ಅವರಿಗೆ ಗಿಡಗಳನ್ನ ಕೊಡ್ತಾರೆ. ಅದೇ ರೀತಿ ಸಹಾಯಧನನು ಈಗ ಏನು ಕಂಪನಿಯವರು ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಅದು ಗಿಡಗಳದ್ದು ಮೊತ್ತ ಕಂಪನಿಗಳಿಗೆನೆ ಹೋಗುತ್ತೆ. ನಿರ್ವಹಣೆದೆಲ್ಲ ರೈತರಿಗೆನೆ ಬರುತ್ತೆ. 4 ಏನ್ ನಿರ್ವಹಣೆ ಇರ್ತದೆ ಅವ್ರು ಮಾಡುವಂತದ್ದು ಆ ರೈತರಿಗೇನೆ ಉಪಯೋಗ ಆಗ್ತದೆ. ಅಂದ್ರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಫಾರ್ಮರ್ದು ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟ್. ಅವ್ರು ಎಷ್ಟು ಇಂಟ್ರೆಸ್ಟ್ ಕೊಟ್ಕೊಂಡ್ರೆ ಆರ್ಥಿಕವಾಗಿ ಸರ್ಕಾರದಿಂದ ಏನ್ ಸೌಲಭ್ಯಗಳು ಸಿಗ್ತದೆ ಅವರು ಇಚ್ಛೆ ಪಟ್ಟು ಮಾಡಿದ್ರೆ ಇದು ರೈತರಿಗೆ ಪ್ರತಿಕೂಲ ಆಗೇ ಆಗುತ್ತೆ. ಇದಕ್ಕೆ ಪೂರಕವಾಗಂಗೆ, ಈ ಯೋಜನೆಗೆ ಪೂರಕವಾಗಂಗೆ ಮುಂದೆ ಬರುವಂತ ದಿವಸಗಳಿರಬಹುದು. ಈಗ ಅದರೊಳಗೆ ಕೆಲವು ರೈತರು ಇಚ್ಛೆ ಪಡ್ತಾರೆ, ನಾನು ಅಂತರ ಬೆಳೆ ಏನಾದ್ರೂ ಮಾಡಬಹುದಾ? ಅಂತರ ಬೆಳೆ ಬೆಳೆದಂತ ಸಂದರ್ಭದಲ್ಲೂ ಕೂಡ ರೈತರಿಗೆ ಇಲಾಖೆ ವತಿಯಿಂದ ಸಹಾಯಧನ ಸೌಲಭ್ಯ ಇದೆ. ಅಂತರ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 5,250 ರೂಪಾಯಿ, ತರಕಾರಿ ಇರಬಹುದು, ಬಾಳೆ ಇರಬಹುದು, ಅಲ್ಪಾವಧಿ ಬೆಳೆಗಳನ್ನ ಬೆಳೀಲಿಕ್ಕೆ ಪ್ರತಿ ಹೆಕ್ಟೇರ್ಗೆ 5,250 ರೂಪಾಯಿ ನಮ್ಮ ಇಲಾಖೆ ವತಿಯಿಂದ ಸಹಾಯಧನ ಇದೆ. ಅದ್ರ ಜೊತೆಗೆ ಡೀಸೆಲ್ ಪಂಪ್ ಸೆಟ್ ಏನಾದ್ರೂ ಖರೀದಿ ಮಾಡಿದ್ರೆ ಅದಕ್ಕೆ 8,000 ರೂಪಾಯಿ ನಮ್ಮ ಇಲಾಖೆಯಿಂದ ಸಹಾಯಧನ ಸೌಲಭ್ಯ ಇದೆ. ಅದು ನೇರವಾಗಿ ರೈತರಿಗೆ ಕೊಡುವಂತದ್ದು. ಸುಮಾರು ತೋಟಗಳಲ್ಲಿ ಏನು ಎತ್ತರವಾದ ಮರಗಳಿರ್ತದೆ, ಹಳೆ ತೋಟಗಳನ್ನ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಎತ್ತರವಾದ ಮರಗಳು ಇದ್ದಂತ ಸಂದರ್ಭದಲ್ಲಿ ಕಟಾವಿಗೆ ಸಮಸ್ಯೆ ಆಗ್ತದೆ. ಅವರು ಕಟಾವಿಗೆ ಎತ್ತರವಾದ ಮರದಿಂದ ಕಟಾವು ಜಾಸ್ತಿ ಒಂದು ಶ್ರಮ ಪಟ್ಟು ಹೆಚ್ಚು ಕೂಲಿಕಾರಿಗೆ ದುಡ್ಡು ಕೊಟ್ಬಿಟ್ಟು ಕಟಾವು ಮಾಡಿಸ್ತಾರೆ. ಹಾಗಾಗಿ ಸರ್ಕಾರದ ವತಿಯಿಂದ ಪ್ರತಿ ಟನ್ನಿಗೆ ಕಟಾವಾದಂತ ಹಣ್ಣುಗಳ ಪ್ರತಿ ಟನ್ನಿಗೆ ಒಂದು ಟನ್ನಿಗೆ 1,000 ರೂಪಾಯಿ ಹೆಚ್ಚುವರಿ ಹಣವನ್ನು ಕೂಡ ಸರ್ಕಾರದಿಂದ ನೀಡ್ಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗಾದ್ಮೇಲೆ ಇನ್ನು ಒಂದು ನೀರು ಕೊಯ್ಲು ಘಟಕ, ಏನು ಕೃಷಿ ಹೊಂಡ ನಿರ್ಮಾಣ ಮಾಡ್ತೀವಿ, 20 ಮೀಟರ್ ಅಗಲ 20 ಮೀಟರ್ ಉದ್ದ 3 ಮೀಟರ್ ಆಳದಲ್ಲಿ ನಿರ್ಮಾಣ ಮಾಡದಂತ ಕೃಷಿ ಹೊಂಡ ಏನಾದ್ರು ಅವರು ಆಯಿಲ್ ಪಾಮ್ ತಾಳೆಬೆಳೆ ತೋಟದಲ್ಲಿ ಮಾಡಿದ್ರೆ ಅದಕ್ಕೆ 75,000 ರೂಪಾಯಿ ಇಲಾಖೆ ವತಿಯಿಂದ ಸಹಾಯಧನ ಸೌಲಭ್ಯ ಇದೆ. ಇದ್ರ ಜೊತೆಗೆ ಏನಾದ್ರು ಎರೆಹುಳು ಘಟಕ, ಸಾವಯವ ಅಂಶ ಎರೆಹುಳು ಘಟಕ ಮಾಡಿದ್ರೆ ತಾಳೆ ಬೆಳೆಯುವ ಬೆಳೆ ಅಂತ ರೈತರಿಗೆ 15,000 ಪ್ರತಿ ಘಟಕಕ್ಕೆ ಸಹಾಯಧನ ಸೌಲಭ್ಯ ಇದೆ ಇಲಾಖೆ ವತಿಯಿಂದ. ಇದು ಆದ್ಮೇಲೆ ಈ ಒಂದು ಮೋಟರೈಸ್ಡ್ ಚಿಸಲ್ ಅಂತ ಬರುತ್ತೆ, ಕಟಾವ್ ಮಾಡುವ ಯಂತ್ರ, ಅದಕ್ಕೂ ಕೂಡ 3,000 ರೂಪಾಯಿ ಇಲಾಖೆ ವತಿಯಿಂದ ಸಹಾಯಧನ ಇದೆ. ಮತ್ತೆ ಚಾಪ್ ಕಟ್ರ್ ಬರ್ತದೆ, ಅದನ್ನೆಲ್ಲ ಫ್ರಾನ್ಸ್ನೆಲ್ಲ ಅದನ್ನು ಚಾಪ್ ಮಾಡ್ಬಿಟ್ಟು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಲಿಕ್ಕೂ ಅವಕಾಶ ಇರೋದ್ರಿಂದ ಆ ಚಾಪ್ ಕಟ್ರ್ ಖರೀದಿ ಮಾಡಕ್ಕೂ ಕೂಡ 50,000 ರೂಪಾಯಿ ಸಹಾಯಧನ ಇದೆ. ಈ ರೀತಿ ಪ್ರತಿ ಹಂತದಲ್ಲೂ ಅವರು ನಾಟಿ ಮಾಡೋದ್ರಿಂದ ಹಿಡಿದು ಟೋಟಲ್ ಅದನ್ನು ಕಟಾವ್ ಮಾಡಿ ರೈತರು ಪ್ರೊಸೆಸಿಂಗ್ ಕಳಿಸೋ ತನಕ, ಸಂಸ್ಕರಣೆಗೆ ಕಳಿಸುವ ತನಕನು ಕೂಡ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಕೆಲಸಗಳಿಗೆ ಇಲಾಖೆಯಿಂದ ಸಹಾಯಧನ ಸವಲತ್ತು ಈ ಯೋಜನೆ ಅಡಿ ಇರೋದ್ರಿಂದ ರೈತರಿಗೆ ಆರ್ಥಿಕ ಹೊರೆ ಆಗೋದಿಲ್ಲ. ಹೌದು ಹೌದು ಸರ್, ಅವ್ರು ಇರುವಂತ ಜಮೀನಿನಲ್ಲಿ ಬೇರೆ ಬೇರೆ ಬೆಳೆಗಳ ಜೊತೆ ಈ ಬೆಳೆನು ಒಂದು ಬೆಳೆಯಾಗಿ ಒಂದು ಹಂತದಲ್ಲಿ ತಾಂತ್ರಿಕ ಮಾಹಿತಿ ಪಡೆದು ನಿರ್ವಹಣೆ ಮಾಡದಂತ ಸಂದರ್ಭದಲ್ಲಿ 5ನೇ ವರ್ಷ 6ನೇ ವರ್ಷಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಕಟಾವಿಗೆ ಬರ್ತದೆ. ಹಾಗಾಗಿ ನಮಗೆ ಪ್ರತಿ ಒಂದು ಹೆಕ್ಟೇರಿಂದನೋ 1 ಎಕರೆಯಿಂದ 10 ಟನ್ ತನಕ ಇಳುವರಿನ ಆರಾಮಾಗಿ ತೆಗಿಬಹುದು. 10 ಟನ್ ಇಳುವರಿನ ತೆಗೆದ್ರೆ ಈಗ ಸರಿ ಸುಮಾರು ಅವರೇಜ್ 15,000 ರಿಂದ 16,000 ಅಂದ್ರು 1 ಎಕರೆಗೆ 10 ಟನ್ ಅಂದ್ರೆ 1.5 ಲಕ್ಷ ರೂಪಾಯಿ ಆದಾಯ ಬರ್ತದೆ ರೈತರಿಗೆ ಒಳ್ಳೆ ಆದಾಯನೇ. ಹಾಗಾಗಿ ರೈತರು ಈಗ ಹೆಚ್ಚು ಹೆಚ್ಚು ಅಡಕೆ ಪ್ರದೇಶಕ್ಕೂ ಹೋಗೋದಕ್ಕಿಂತ, ಯಾಕಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಡಕೆ ಬೆಳೆದಿದ್ದಾರೆ, ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಅಂತ ಅದನ್ನ ಯೋಚನೆ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದ ಜಾಗವನ್ನ ತಾಳೆ ಬೆಳೆಗೂ ಕೂಡ ಉಪಯೋಗ ಮಾಡಬಹುದು. ಅದನ್ನ ರೈತರು ಆಲೋಚನೆ ಮಾಡಿ ಇಚ್ಛೆ ಪಟ್ಟು ಇಲಾಖೆಯನ್ನು ಸಂಪರ್ಕ ಮಾಡಿದ್ರೆ 100% ನಮ್ಮಿಂದ ತಾಂತ್ರಿಕ ಮಾಹಿತಿನೂ ಇದೆ, ಈಗ್ಲೂ ಕೂಡ ಸಹಾಯಧನ ಸವಲತ್ತುಗಳು ಅವಕಾಶ ಇರೋದ್ರಿಂದ ರೈತರು ನೇರವಾಗಿ ಸಂಬಂಧಪಟ್ಟ ತಾಲೂಕು, ಸಂಬಂಧಪಟ್ಟ ಹೋಬಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಅಥವಾ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನ ಸಂಪರ್ಕ ಮಾಡಿದ್ರೆ ಅವರಿಂದ ತಾಂತ್ರಿಕ ಮಾಹಿತಿ ಮತ್ತು ಯೋಜನೆ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಪಡೆದು ಈ ತಾಳೆಬೆಳೆ ಯೋಜನೆಯನ್ನು ಸದುಪಯೋಗ ಮಾಡ್ಕೋಬಹುದು. ಆರ್ಥಿಕವಾಗಿ ಖಂಡಿತವಾಗಿಯೂ ಉತ್ತಮ ಮಟ್ಟಕ್ಕೆ ರೈತರನ್ನ ಇದು ತೆಗೆದುಕೊಂಡು ಹೋಗುತ್ತೆ. ಅದೇ ರೀತಿ ರೈತರಿಗೂ ಕೂಡ ಆದಾಯದಲ್ಲಿ ಅನುಕೂಲ ಆಗ್ತದೆ, ಆರ್ಥಿಕ ಪರಿಸ್ಥಿತಿನೂ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ತಾಂತ್ರಿಕವಾಗಿ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹನಿ ನೀರಾವರಿ ಪದ್ಧತಿಯನ್ನ ನಾವು ಪ್ರತಿಯೊಬ್ಬರೂ ಮಾಡ್ಕೋಬೇಕು, ಬಹಳ ಮುಖ್ಯ, ಎಲ್ಲದಕ್ಕಿಂತ ಮುಖ್ಯ ಅದೇನೆ. ನಾವು ಹನಿ ನೀರಾವರಿ ಪದ್ಧತಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ನೀರನ್ನ ನಿರ್ವಹಣೆ ಮಾಡಕ್ಕಿಲ್ಲ. ಯಾವುದೇ ಬೆಳೆಯಲ್ಲಾಗ್ಲಿ, ನಾವು ತರಕಾರಿ ಬೆಳೆ ಇರಬಹುದು, ಅಡಿಕೆ ಬೆಳೆ ಇರಬಹುದು, ಬೇರೆ ತೋಟಗಾರಿಕೆ ಬೆಳೆಗಳನ್ನ ಯಾವುದೇ ಮಾಡಿದ್ರು ಹನಿ ನೀರು ಇಂತಿಷ್ಟು ನೀರುಗಳನ್ನ ನಾವು ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಅನುಕೂಲ ಆಗ್ತದೆ. ಮಿತವಾಗಿ ನಮಗೆ 2-3 ವಿಚಾರಗಳಲ್ಲಿ ಹನಿ ನೀರಾವರಿ ಅನುಕೂಲ ಆಗ್ತದೆ. ಒಂದು, ಅವಶ್ಯವಿರುವಷ್ಟು ನೀರನ್ನ ನಾವು ನೇರವಾಗಿ ಆ ರೂಟ್ ಝೋನ್ ಏನು ನಾವು ಬೇರುಗಳು ಇರುವಂತಹ ಜಾಗಗಳಿಗೆ ಕೊಡ್ತೀವಿ, ಎವಾಪರೇಷನ್ 30% ಕಡಿಮೆ ಆಗ್ತದೆ. ಅದೇ ರೀತಿ ನಾವು ಮಿತವೆಯಾಗಿ ನಾವು ನೀರನ್ನ ಬಳಸಬಹುದು, 1 ಗಂಟೆ ಅಥವಾ 1.5 ಗಂಟೆ ಡ್ರಿಪ್ ನಾನ್ ಮಾಡಿದ್ರೆ ಸಾಕು, ಪೂರ್ತಿ ತೋಟ ನೆನೆಯಬೇಕು ಅಂತಿಲ್ಲ. ಆ ಬೇರು ಇರುವಂತ ಜಾಗಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನೆಂದ್ರೆ ಆ ಗಿಡಗಳಿಗೆ ಅವಶ್ಯ ಇರುವಂತ ನೀರು 100% ಸಿಗುತ್ತೆ. ಈ ರೀತಿ ನಾವು ತಾಂತ್ರಿಕ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಗಿಡಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಈಗ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ಜಾಸ್ತಿ ಗೊಬ್ಬರವನ್ನ ಡಿಮ್ಯಾಂಡ್ ಮಾಡುತ್ತೆ, ಕೊಟ್ಟಿಗೆ ಗೊಬ್ಬರನು ಇರಬಹುದು, ಅದೇ ರೀತಿ ನಾವು ಏನು ಯೂರಿಯಾ ಇರಬಹುದು, DAP ಇರಬಹುದು, ಪೊಟಾಶ್ ಇರಬಹುದು, ಆ ಪ್ರಮಾಣದಲ್ಲಿ ನಿಗದಿತ ಪ್ರಮಾಣಗಳಲ್ಲಿ ನಾವು ಗೊಬ್ಬರಗಳನ್ನ ಕೊಟ್ಕೋಬೇಕು. ತಾಂತ್ರಿಕ ಮಾಹಿತಿನ ರೆಗ್ಯುಲರ್ ಆಗಿ ಪ್ರತಿ ವರ್ಷನು ಪ್ರತಿ ಹಂತದಲ್ಲೂ ಇಲಾಖೆಯವ್ರ ಕಡೆಯಿಂದ ತಗೊಂಡಂತ ಸಂದರ್ಭದಲ್ಲಿ ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಮುಂಚಿತವಾಗಿ ಪಿಟ್ಟಿಂಗ್ ಪ್ಲಾಂಟಿಂಗ್ ಮಾಡೋ ಸಂದರ್ಭದಲ್ಲಿ ಏನು ಅವ್ರ ಗಿಡಗಳನ್ನ ನಾಟಿ ಮಾಡೋ ಸಂದರ್ಭದಲ್ಲೇನೆ ಕೊಟ್ಟಿಗೆ ಗೊಬ್ಬರ ಮತ್ತೆ ನಮ್ಮ ಟ್ರೈಕೋಡರ್ಮ ಇರಬಹುದು, ಸೂಡೋಮೊನಾಸ್ ಇರಬಹುದು, ಈ ರೀತಿ ಜೈವಿಕ ಗೊಬ್ಬರಗಳನ್ನ ಜೊತೆಗೆ ಪೂರಕವಾಗಿ ಒಳ್ಳೆ ಕೆಂಪು ಮಣ್ಣನ್ನು ಉಪಯೋಗ ಮಾಡಿಬಿಟ್ಟು ನಾಟಿ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಹೋಗ್ಗುಣಿಗಳಂತ ಏನ್ ಹೇಳ್ತೀವಿ, ಗಿಡ ಸಾಯುವಂತದ್ದನ್ನ ನಾವು ಪೂರ್ತಿ ಪ್ರಮಾಣದಲ್ಲಿ ಅವಾಯ್ಡ್ ಮಾಡಬಹುದು. ಸರಿಯಾದ ಸಂದರ್ಭದಲ್ಲಿ ನಾವು ಗೊಬ್ಬರಗಳನ್ನ ಕೊಡಬೇಕಾಗ್ತದೆ, ನೀರು ಮತ್ತೆ ಗೊಬ್ಬರಗಳನ್ನ ನಿರ್ವಹಣೆ ಯಾವುದೇ ಬೆಳೆಗಾದ್ರೂ ಅದು ಸರ್ವೇ ಸಾಮಾನ್ಯ. ಏನ್ ನಾವು ಮುಂಗಾರಲ್ಲಿ ಇರ್ಬೋದು ಅಥವಾ ಕೊನೆ ಕಟ್ಟಂತ ಸಂದರ್ಭದಲ್ಲಿ ಇರ್ಬೋದು, ಯಾವ ರೀತಿ ನಾವು ಅಡಿಕೆ ಬೆಳೆಯಲ್ಲಿ ಇರ್ಬೋದು, ಬೇರೆ ತರಕಾರಿ ಬೆಳೆಗಳಲ್ಲಿ ಇರ್ಬೋದು, ಹೂ ಕಟ್ಟುವಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನೀಡ್ತೀವಿ ಹಣ್ಣು ತರಕಾರಿಗಳಲ್ಲಿ, ಅದೇ ರೀತಿ ಇದರಲ್ಲೂ ನಿರ್ವಹಣೆ ಮಾಡುವಂತದ್ದು ಇರುತ್ತದೆ. ಮತ್ತೆ ಇಂಟರ್ ಕಲ್ಟಿವೇಷನ್ ನೀವ್ ಏನ್ ಬೇಕು ಆ ಕೆಲಸಗಳನ್ನ ಎಲ್ಲಾದನ್ನು ಮಾಡ್ಕೋಬಹುದು, ಅಂತರ ಬೆಳೆಯಾಗಿ ವಿವಿಧ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬಹುದು. ಅದ್ ಬಿಟ್ರೆ ಇದಕ್ಕೆ ಜಾಸ್ತಿ ರೋಗ ಕೀಟಗಳ ಬಾಧೆ ಇಲ್ಲ, ಇಲ್ಲ ಅಂತ ಹೇಳ್ತೀನಿ, ಮೇಜರ್ ಆಗಿ ರೋಗ ಕೀಟಗಳ ಬಾಧೆ ಇಲ್ಲ. ಅದರದ್ದು ನಿರ್ವಹಣೆ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಇರ್ತದೆ. ಹಾಗಾಗಿ ರೈತರಿಗೆ ನಿಖರವಾಗಿ ಅನುಕೂಲ ಆಗುತ್ತೆ. ಜೊತೆಗೆ ಈಗ ಅಂತರ ಒಂದು ಕಾಪಾಡೋದಾದರೆ ಅಂದ್ರೆ ಸಸಿಯಿಂದ ಸಸಿಗೆ ಎಷ್ಟಿರ್ಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟಿರ್ಬೇಕು, ಗುಂಡಿಯಿಂದ ಗುಂಡಿಗೆ ಈ ತರದ್ದು ಒಂದು ಇದಕ್ಕೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಇದು 9 meter by 9 meter 27 ಅಡಿ 27 ಅಡಿ ಅಂತರದಲ್ಲಿ ಮಾಡುವಂತದ್ದು. ಯಾಕಂದ್ರೆ ಇದೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಗಿಡ ತೆಂಗಿನ ತರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಆ ನಿಟ್ಟಿನಲ್ಲಿ ಹಾಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಮಧ್ಯೆ ಇಂಟರ್ ಕ್ರಾಪ್ ನ ಅಂದ್ರೆ ಏನ್ ನಾವು ಅಂತರದ ಬೆಳೆಗಳನ್ನ ಕೂಡ ಬೆಳೆಯಲು ಬೆಳೆ ಆಗುತ್ತೆ, ಒಂದು 5-6 ವರ್ಷ ಅವ್ರ ಅಂತರ ಬೆಳೆಗಳನ್ನು ಕೂಡ ವಿವಿಧ ಬೆಳೆಗಳನ್ನ ತೋಟಗಾರಿಕೆ ಬೆಳೆಗಳಾಗಬಹುದು ಅಥವಾ ಇನ್ನಿತರ ಬೆಳೆಗಳಾಗಬಹುದು ಅವೆಲ್ಲಾ ಬೆಳೆಗಳನ್ನು ಕೂಡ ಬೆಳ್ಕೊಂಡು ಅಡಿಷನಲ್ ಆದಾಯ ಏನು ರೈತರಿಗೆ ಅವಶ್ಯಕತೆ ಇರ್ತದೆ ಅದು ನಿರ್ವಹಣೆಗಿರ್ಬೋದು ಮತ್ತೊಂದಕ್ಕಿರ್ಬೋದು ಅವ್ರು ಅದರಲ್ಲೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. 1 ಎಕರೆಗೆ ಎಷ್ಟು ಸಸಿಗಳು ಬೇಕಾಯ್ತವೆ ಸರ್? 1.5 ಎಕರೆಗೆ 140 ಸಸಿಗಳು 140 ಸಸಿಗಳು ಬೇಕಾಗುತ್ತೆ. ಈಗ ಒಬ್ನು ಯಾರೋ ರೈತ ಹೊಸ ರೈತ ಅಂತ ಅನ್ಕೊಳ್ಳಿ ಅಥವಾ ಹೊಸದಾಗಿ ತಾಳೆ ಬೆಳೆ ತಗೊಳ್ಕಂತ ರೈತ ಆಗಿರ್ಲಿ, ಅವನು 1 ಎಕರೆ ನಾನು ಮಾಡ್ಬೇಕು ಅಂತಂದ್ರೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಸರ್ ಅವರಿಗೆ? ಅವರು ಈಗ ಗಿಡದ್ದು ಎಲ್ಲಾದನ್ನು ನೇರವಾಗಿ ಕಂಪನಿಯವರೇನೆ ಮಾಡೋದ್ರಿಂದ ಇವರು ಗುಂಡಿ ತೆಗೆದಿರೋದು ಸ್ವಲ್ಪ ಏನು ಗೊಬ್ಬರಗಳನ್ನ ಕೊಡ್ತಾರೆ ಗಿಡ ನಾಟಿ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ಮಾತ್ರ ಖರ್ಚುಗಳು ಬರ್ತದೆ. ರಸ್ತೆ ದಾರಿ ಪೂರ್ತಿ ಪ್ರಮಾಣದಲ್ಲಿ ಚೆನ್ನಾಗಿತ್ತು ಅಂದ್ರೆ ಅವರು ಏನು ಕಂಪನಿಯವರು ನೇರವಾಗಿ ಅದನ್ನ ಗಿಡಗಳನ್ನ ಅವರ ಜಮೀನಿಗೆ ಇಳಿಸ್ಕೊಡುವಂತ ವ್ಯವಸ್ಥೆಗಳು ಕೂಡ ಮಾಡಿಕೊಡ್ತಾರೆ ಕಂಪನಿಯವರು. ರಸ್ತೆ ಸರಿ ಇಲ್ಲದಂತ ಸಂದರ್ಭದಲ್ಲಿ ಹೋಗೋದಿಲ್ಲ, ರಸ್ತೆ ಸರಿ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ತನಕ ಅವರು ಗಿಡಗಳನ್ನ ಕೊಡ್ತಾರೆ. ಆಮೇಲೆ ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ನೀವು ಹೇಳ್ತಾ ಇದ್ದೀರಿ ಅದೇ ಕಂಪನಿಯವರು ಈಗ ನಾನು ಈಗಾಗಲೇ ತಿಳಿಸಿ ಹೇಳದಂಗೆ ಅವರಿಗೆ 5ನೇ ವರ್ಷ 6ನೇ ವರ್ಷಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಇಳುವರಿ ಪ್ರಾರಂಭ ಆಗ್ತದೆ. ಅಂತ ಸಂದರ್ಭದಲ್ಲಿ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಪೂರಕವಾಗಿ ಅವರು ಕಂಪನಿಯವರ ಜೊತೆ ಫೋನ್ ಅಲ್ಲಿ ಕಾರ್ಯಕ್ರಮ ಏನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಗೆ ಇಂಥ ದಿವಸ ನಾವು ಕಟಾವಣೆ ಮಾಡ್ತೀವಿ ಅವರು ವೆಹಿಕಲ್ ನ ಕಳಿಸಬೇಕಾಗುತ್ತೆ ಕಂಪನಿಯವರು, ಅದನ್ನ ನೇರವಾಗಿ ಅವ್ರ ಜೊತೆನೆ ಮಾಡಿಕೊಂಡು ಅವರು ಪ್ರತಿ ಭಾಗಗಳಲ್ಲೂ ಒಬ್ಬರು ಫಾರ್ಮರ್ಸ್ ಫೆಸಿಲಿಟೇಟರ್ ಅಂತ ಅವರು ಕಂಪನಿಯವರು ನಿಯೋಜನೆ ಮಾಡ್ಕೊಂಡಿರ್ತಾರೆ. ಅವ್ರ ಮುಖಾಂತರ ಅವರು ನೇರವಾಗಿ ಕಂಪನಿಗಳಿಗೆ ಅವರು ಬೆಳೆದಂತ ತಾಳೆ ಬೆಳೆ ಹಣ್ಣುಗಳನ್ನು ಕಳಿಸಬಹುದು. ಈಗ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಅಥವಾ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಬಂದ್ರೆ ಸರ್, ಈಗ ತಾವು ಹೇಳಿದ ಹಾಗೆ ಕಂಪನಿ ಯಾವ ಕಂಪನಿ ನಿಯೋಜನೆಗೊಂಡಿದೆ ಸರ್? ಕಲ್ಪವೃಕ್ಷ ಅಂತ ಅದು ಹರಿಹರದಲ್ಲಿ ಇದೆ, ಅಲ್ಲೇ ಎಲ್ಲ ನೋಡ್ಕೊಂತಾರೆ, ಎಲ್ಲ 3 ಜಿಲ್ಲೆಗಳು ನೋಡ್ಕೊಂತಾರೆ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ. ಆಮೇಲೆ ಈಗ ನಮ್ಮ ರೈತರಿಗೆ ಇದರ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ ಸರ್? ಒಂದು ಬೆಳೆ ತಗೊಳ್ಬೇಕಾದ್ರೆ ಅವರಿಗೆ ಎಷ್ಟು ಖರ್ಚು ಬರಬಹುದು? ನಿರ್ವಹಣೆದು ಈಗ ಪ್ರತಿ ವರ್ಷ 4 ವರ್ಷ ನಿರ್ವಹಣೆಗೆ ಕೂಡ ಇಲಾಖೆಯಿಂದ ಸಹಾಯಧನ ಇದೆ. 5,250 ರೂಪಾಯಿ ಒಂದು ಗೊಬ್ಬರ ಇರಬಹುದು ಅಥವಾ ಇಂಟರ್ ಕಲ್ಟಿವೇಷನ್ ಮಾಡೋದ್ರದ್ದು ಅದ್ರ ಶೇಕಡ 50% ಖರ್ಚನ್ನ ಇಲಾಖೆ ವತಿಯಿಂದಾನೆ ಕೊಡೋದಾದ್ರೆ ಅವರಿಗೆ 1 ಎಕರೆಗೆ 10,000 ರೂಪಾಯಿ ಬರಬಹುದು ಇಲಾಖೆಯಿಂದ, ಮತ್ತೆ 5,250 ರೂಪಾಯಿ 4 ವರ್ಷ ತನಕ ನಿರ್ವಹಣೆಗೂ ಕೂಡ ಕೊಡ್ತಾರೆ. ಹಾಗಾಗಿ ಹೆಚ್ಚು ಖರ್ಚು ಬರೋದಿಲ್ಲ, ಹೆಚ್ಚು ಖರ್ಚು ಏನು ಬರೋದಿಲ್ಲ ಅಂತ ಹೇಳ್ತೀರಾ? ಹೆಚ್ಚು ಖರ್ಚು ಬರೋದಿಲ್ಲ, ಆಮೇಲೆ ಹೆಚ್ಚು ಏನು ಇದಕ್ಕೆ ಆರೈಕೆ ಬೇಕಾಗಿಲ್ಲ. ಆಮೇಲೆ ನಿವ್ವಳ ಒಂದು ಆದಾಯ, ಖಚಿತ ಒಂದು ಆದಾಯ ಇದೆ ಅಂತ ಹೇಳ್ತೀರಾ? ಮಿನಿಮಮ್ 10 ಟನ್ ಇಳುವರಿನ ಖಚಿತವಾಗಿ ಪಡಿಬಹುದು ರೈತರು. 10 ಟನ್ ಇಳುವರಿ ಪಡೆಯೋದ್ರಿಂದ ಒಂದು ಅವರೇಜ್ ನಾವು 15,000 ಒಂದು ಟನ್ನಿಗೆ ಇಟ್ಕೊಂಡ್ರು 1.5 ಲಕ್ಷ ರೂಪಾಯಿ, 10 ಟನ್ ಅಂದ್ರೆ 1.5 ಲಕ್ಷದಷ್ಟು ಬರ್ತದೆ. ಖರ್ಚು 30,000-20,000 ಅಷ್ಟು ತೆಗೆದ್ರು 1,00,000-1,20,000 ನಿವ್ವಳ ಆದಾಯ ಆರಾಮಾಗಿ ಬರುತ್ತೆ. ರೈತ ಬಾಂಧವರೇ, ಇದು ಆಗಿತ್ತು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆಯಡಿಯಲ್ಲಿ ಯಾವೆಲ್ಲ ಒಂದು ಸೌಲಭ್ಯಗಳು ಸವಲತ್ತುಗಳು ತೋಟಗಾರಿಕೆ ಇಲಾಖೆಯಿಂದ ಜೊತೆಗೆ ತೋಟಗಾರಿಕೆ ಇಲಾಖೆಯ ಒಂದು ಸಹಯೋಗದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಒಂದು ಕಂಪನಿಗಳು ಯಾವ ರೀತಿಯ ನಮ್ಮ ರೈತರ ಬೆನ್ನೆಲುಬಾಗಿ ಈ ಒಂದು ತಾಳೆ ಬೆಳೆಯ ಉತ್ತೇಜನಕ್ಕೆ ಉತ್ಪಾದನೆಗೆ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಶ್ರೀ ಯತಿರಾಜ್ ಕೆ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತರೀಕೆರೆ, ಇವರು ಇಲ್ಲಿವರೆಗೆ ತಿಳಿಸಿಕೊಟ್ಟಿದ್ದಾರೆ. ಸರ್, ಈಗ ನಮ್ಮ ರೈತ ಬಾಂಧವರು, ಇಚ್ಛೆ ಉಳ್ಳ ರೈತ ಬಾಂಧವರು ಈ ಬೆಳೆನ ತಗೊಳ್ಬೇಕಂತ ಅಂತಕ್ಕಂಥವ್ರು ತಮ್ಮನ್ನ ಸಂಪರ್ಕಿಸುವುದಾದ್ರೆ ದೂರವಾಣಿ ಸಂಖ್ಯೆ ಕೊಡಿ ಸರ್. ಆ ತಾಲೂಕು ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನ ಅವರು ನೇರವಾಗಿ ಸಂಪರ್ಕ ಮಾಡಬಹುದು. ಈಗ ನಮ್ದು ತರೀಕೆರೆಗೆ ಸಂಬಂಧಪಟ್ಟಂಗೆ ನನ್ನನ್ನ ನೀವು ಸಂಪರ್ಕ ಮಾಡಬಹುದು, ತರೀಕೆರೆ ತಾಲೂಕಿಗೆ ಸಂಬಂಧಪಟ್ಟಂಗೆ. ಬೇರೆ ತಾಲೂಕಲ್ಲಿ ಅಲ್ಲಿ ಇರುವಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅವರು ನಿಮಗೆ ಸೂಕ್ತ ಸಲಹೆ ಮಾಹಿತಿಗಳನ್ನ ಕೂಡ ನೀಡ್ತಾರೆ. ಅವರು ತಾಂತ್ರಿಕ ಮಾಹಿತಿ ಆಧಾರದ ಮೇಲೆ ನೀವು ಮುಂದೆ ತಾಳೆ ಬೆಳೆ ಬೆಳಿಲಿಕ್ಕೆ ಯಾವ ರೀತಿ ಇರುವಂತ ಭೂಮಿ ಇರಬೇಕು ಪ್ರತಿಯೊಂದನ್ನು ತೋಟಗಾರಿಕೆ ಇಲಾಖೆಗೆ ನೀವು ಸಂಪರ್ಕ ಮಾಡಿದ್ರೆ ಮಾಹಿತಿನ ಕೊಡ್ತಾರೆ. ನನ್ನ ಮೊಬೈಲ್ ಸಂಖ್ಯೆ 9980090438. ಧನ್ಯವಾದ ಸರ್. ಇದುವರೆಗೆ ತಾವು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆಬೆಳೆ ಯೋಜನೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನ, ತಾಂತ್ರಿಕ ಮಾಹಿತಿ ಜೊತೆಗೆ ಸರ್ಕಾರಿ ಸೌಲಭ್ಯ ಏನೆಲ್ಲ ಇದೆ ಅನ್ನೋದನ್ನ ತಾವು ನಮ್ಮ ಕೇಳುಗರಿಗೆ, ಅದರಲ್ಲಿ ಭದ್ರಾವತಿ, ಶಿವಮೊಗ್ಗ, ದಾವಣಗೆರೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ